ಗಮನಿಸಿದ್ದೆ ಆದ್ರೆ ಎಲೆಗಳ ನರಗಳಿಂದ ಸಣ್ಣ ಸಣ್ಣ ಎಲೆಗಳ ರೂಪದಲ್ಲಿ ಇರತಕ್ಕಂತ ರಚನೆಗಳು ಕೂಡ ಹೊರಗಡೆ ಬರ್ತಾ ಇರ್ತವೆ. ಅದರಿಂದ ಒಂದು ನೀವು ಆ ಒಂದು ರೋಗವನ್ನ ಗುರುತಿಸಬಹುದು ಅಂತಂದು. ಹೀರೆಕಾಯಿನಲ್ಲೂ ಅದೇ ರೀತಿ, ಹೀರೆಕಾಯಿಯಲ್ಲಿ ಎಲೆ ಸಂಪೂರ್ಣವಾಗಿ ಹಳದಿ ಆಗ್ತಾ ಹೋಗುತ್ತೆ. ಆಮೇಲೆ ಕೆಲವು ಒಂದು ರೋಗಾಣುಗಳ ನಾವು ಸ್ಟ್ರೈನ್ಸ್ ಅಂತ ಹೇಳ್ತೀವಿ ಅಥವಾ ರೇಸಸ್ ಅಂತ ಹೇಳ್ತೀವಿ. ರೇಸಸ್ ಅಲ್ಲಿ ಬೇರೆ ರೀತಿಯ ರೋಗದ ಲಕ್ಷಣಗಳು ಬರ್ತವೆ. ಕೆಲವು ಒಂದು ಸ್ಟ್ರೈನ್ಸ್ ಅಲ್ಲಿ ಎಲೆಯ ಕೆಳಭಾಗದಲ್ಲಿ ಅದು ರೋಗದ ತೀವ್ರತೆ ಯಾವ್ದು ಜಾಸ್ತಿ ಉಂಟು ಮಾಡುತ್ತೋ ಆ ರೀತಿಯಾಗಿರ್ತಕ್ಕಂಥ ಸ್ಟ್ರೈನ್ ಏನಾದ್ರೂ ಇದ್ರೆ ಆ ಒಂದು ಎಲೆಯ ಕೆಳಭಾಗದಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಎಲೆ ರೂಪದಲ್ಲಿ ಬೆಳವಣಿಗೆಗಳನ್ನು ನಾವು ಕಾಣಬಹುದು. ಸೊ ಈ ರೀತಿಯಾಗಿ ಗಮನಿಸಿದ್ರೆ ಆ ಒಂದು ಗಿಡವನ್ನ ಮೊದಲು ನಾವು ಕಿತ್ತು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ತದನಂತರ ನಾವು ಉಳಿದಿರ್ತಕ್ಕಂತಹ ಶಿಫಾರಸು ಕ್ರಮಗಳನ್ನು ನಾವು ಅನುಸರಿಸಿಕೊಳ್ಬೇಕಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ಸಸ್ಯ ರೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಡಾಕ್ಟರ್ ಬಿ ಆಂಜನೇಯ ರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7019286815. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7019286815. ತುಂಬ ಸಂತೋಷ ಡಾಕ್ಟರ್ ಆಂಜನೇಯ ರೆಡ್ಡಿ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತರಕಾರಿ ಬೆಳೆಗಳಲ್ಲಿ ವಿಶೇಷವಾಗಿ ಬೇಸಿಗೆಯಲ್ಲಿ ಕಂಡುಬರುವಂತಹ ನಂಜು ರೋಗಗಳು ಅವುಗಳ ಒಂದು ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ